ಸ್ವಚ್ಛಂದದಿಂದ ತೆರೆದುಳಿವ ಕವಿಯತೆ ಸ್ವಾತಂತ್ರ್ಯ ದುಸಿರ ಸ್ವಚ್ಛಂದದಿಂದ ತೆರೆದುಳಿವ ಕವಿಯತೆ ಗಂಗೆ ತುಂಗೆ ಎರ ದಿವ್ಯ ಸಲಿಲದಲ್ಲಿ ಮಿಂದು ಮೆರೆವ ಮೀನೆ ಗಂಗೆ ತುಂಗೆ ಎರ ದಿವ್ಯ ಸಲಿಲದಲ್ಲಿ ಮಿಂದು ಮೆರೆವ ಮೀನೆ ಭಾರತಾಂಬೆ ಕಾರುಣ್ಯ ಬೆಳೆದ ಕೂತೆ ಸ್ವಾತಂತ್ರ್ಯದು ಶಿರಸ ಚಂದ್ರವಿಂದ ಸೆಳೆದುಳಿವ ಸವಿಯ ಸೇವೆ ಗಂಗೆ ತುಂಗೆಯರ ದಿವ್ಯ ಸಲಿಲದಲ್ಲಿ ಬಿಂದು ಮೆರೆವ ನೀರೆ ಭಾರತಾಂಬೆ ಕಾರುಣ್ಯ ಗಂಗೆ ಕಂಡಂತೇನು ಧನಸೇ ವೇದವಿದರೆ ಸುಖಿ ಘೋಷವೆಂಬ ಜೋಗುಣವಿ ಬೆಳೆದ ಕೂಸೆ ಧ್ವಜವನ್ನು ನೋಡಿ ರಾಷ್ಟ್ರಗೀತೆಯ ಹಾಡಿ ಕುಳಿತುಕೊಳ್ಳಲಿ ಎಳೆಯ ಬಾಲರೆಲ್ಲ. ಭರತ ಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ನೋಡಿ ರಾಷ್ಟ್ರಗೀತೆಯ ಹಾಡಿ ಕುಳಿತುಕೊಳ್ಳಲಿ ಎಳೆಯ ಬಾಲರೆಲ್ಲ ಕುಳಿತುಕೊಳ್ಳಲಿ ಎಳೆಯ ಬಾಲರೆಲ್ಲ. ಬಂಧನದ ಬವಣೆಯಲ್ಲಿ ಬಸವಳಿದ ಈ ತಾಯ ಮಕ್ಕಳೆಲ್ಲ ಬಂಧನದ ಬವಣೆಯಲ್ಲಿ ಬಸವಳಿದ ಈ ತಾಯ ಮಕ್ಕಳೆಲ್ಲ ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈ ಮರೆತು ಜಾತಿ ಮತ ಭಾಷೆಗಳ ಭೇದದಲ್ಲಿ ಮೈ ಮರೆತು ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ ರಾಷ್ಟ್ರಧ್ವಜವನ್ನು ನೋಡಿ ರಾಷ್ಟ್ರಗೀತೆಯ ಹಾಡಿ ಕುಳಿತುಕೊಳ್ಳಲಿ ಎಳೆಯ ಬಾಲರೆಲ್ಲ ಕುಳಿತುಕೊಳ್ಳಲಿ ಎಳೆಯ ಬಾಲರೆಲ್ಲ. ಧಗೆಯಲ್ಲಿ ಅನುಗಾಲ ಜೊತೆ ಕೂಡಿ ಸಾಗಿದವರು ಯಾರು ವಿಷ ಹಿಂಡಿ